ಜಾರ್ಖಂಡ್ ವಿರುದ್ಧ ಕರ್ನಾಟಕ 5 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ಜಾರ್ಖಂಡ್ ನೀಡಿದ 412 ರನ್ ಗುರಿ ಬೆನ್ ಹತ್ತಿದಂತಹ ಕರ್ನಾಟಕ ದೇವದತ್ ಪಡಿಕಲ್ ಅವರ 147 ರನ್ ಮತ್ತು ನಾಯಕ ಮಯಾಂಕ್ ಅಗರ್ವಾಲ್ ಅರ್ಧಶತಕದ ನೆರವಿನಿಂದ ಗುರಿ ತಲುಪಿತು. ಈ ಗೆಲುವಿನೊಂದಿಗೆ ಕರ್ನಾಟಕ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಡಲು ನಿರಾಕರಣೆ, ಸರ್ಕಾರದ ಕ್ರಮ ಸಮರ್ಥಿಸಿಕೊಂಡ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಬೆಂಗಳೂರು ದಟ್ಟಣೆ ಕಡಿಮೆ ಮಾಡಲು ಸ್ಯಾಟಲೈಟ್ ಟೌನ್ ನಿರ್ಮಾಣ ಯೋಜನೆಗೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ. ಕಲಬುರಗಿಯಲ್ಲಿ ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ. ತುಮಕೂರಿನಲ್ಲಿ ಸಂಸತ್ ಕ್ರೀಡಾ ಮಹೋತ್ಸವ ಅಭಿಯಾನಕ್ಕೆ ಚಾಲನೆ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಿಜಯ್ ಹಜಾರೆ ಟ್ರೋಫಿ, ಜಾರ್ಖಂಡ್ ವಿರುದ್ದ ಕರ್ನಾಟಕಕ್ಕೆ 5 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಗೇರು ಕೃಷಿಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ, ಈ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾ ವನಿತಾ ಕೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಬಳಿಕ ಗೇರು ಬೆಳೆಯಲ್ಲಿ ಕಂಡುಬರುವ ರೋಗಗಳು ಹಾಗೂ ನಿರ್ವಹಣೆ, ಈ ಕುರಿತು ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಕೆಲವು ಪ್ರಕಟಣೆಗಳು. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇರ್ತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೇ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಿತಕ್ಕಾಗಿ ಜಾರಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಮನೆ ಖರೀದಿ ಅಥವಾ ನಿರ್ಮಾಣಕ್ಕೆ ನಿಮಗೆ ಬೇಕಾದಂತೆಯೇ ಇಂದಿನ ಕಾಲದ ಮನೆ ನಿರ್ಮಿಸುತ್ತೇವೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 8904819565. Father Muller Medical College Hospital presents the annual Christmas season health checkup. With a 15% concession from 15 December to 15th January 2026. General health to comprehensive and from women's to adolescents packages. All under one roof with complete assistance. Call 944-9544-661 for appointment. Ega Kelona. ಗೇರು ಬೆಳೆಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ, ಈ ಕುರಿತು ಡಾ ವನಿತಾ ಕೆ ಅವರೊಂದಿಗೆ ಸಂದರ್ಶನ. ಇವತ್ತು ಪುತ್ತೂರಿನ ಗೇರು ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಕೆ ವನಿತಾ ಅವರು ನಮ್ಮ ಜೊತೆ ಇದ್ದಾರೆ. ಗೇರು ಕೃಷಿಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ ಎಂಬ ವಿಚಾರವಾಗಿ ನಮ್ಮ ಜೊತೆ ಮಾತನಾಡಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ಗೇರು ಕೃಷಿ ಅಮೂಲ್ಯವಾದುದು ಹೌದು, ಆದರೆ ಕೀಟಬಾಧೆಯು ಅತಿಯಾದ ಸಮಸ್ಯೆಯಾಗಿದೆ. ಈಗ ಈ ಸಮಸ್ಯೆಯ ಗಂಭೀರತೆಯ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ. ಗೇರು ಬೆಳೆಯಲ್ಲಿ ಭಾರತದಲ್ಲಿ 180ಕ್ಕಿಂತಲೂ ಹೆಚ್ಚು ಇನ್ಸೆಕ್ಟ್ಸು ಹಾನಿ ಮಾಡುತ್ತವೆ. ಇವುಗಳಲ್ಲಿ ಹೆಚ್ಚು ಹಾನಿ ಮಾಡೋದು ಎರಡು ಕೀಟಗಳು ಮಾತ್ರ. ಒಂದು ಚಾಯ್ ಸೊಳ್ಳೆ ಅನ್ನುವ ಟೀ ಮಸ್ಕಿಟೋ ಬಗ್, ಇನ್ನೊಂದು ಕ್ಯಾಸ್ಯೂ ಸ್ಟೆಮ್ ಆ್ಯಂಡ್ ರೂಟ್ ಬೋರರ್, ಅಂದರೆ ಗೇರುನ ಬೇರು ಮತ್ತು ಕಾಂಟಕೊರಕ ಹುಳ. ಇವುಗಳನ್ನು ಸಮಯಕ್ಕೆ ಕಂಟ್ರೋಲ್ ಮಾಡದಿದ್ದರೆ ದೊಡ್ಡ ಹಾನಿಯಾಗುವಂತೆ ಸಾಧ್ಯವಿದೆ. ಗೇರು ಅಲ್ಲಿ ಹೊಸ ಚಿಗುರು, ಹೂ ಬಿಡುವ ಹಾಗೂ ಹಣ್ಣು ಬರುವ ಸಮಯದಲ್ಲಿ ಗೇರು ಗಿಡಗಳಾದ ಈ ಕೀಟಗಳನ್ನ ಸ್ಥಿತಿಯ ಸಮೀಕ್ಷೆ ಮಾಡುವುದು ಮತ್ತು ಸಮರ್ಪಕ ಮೇಲ್ವಿಚಾರಣೆ ಮಾಡುವುದು ಅಗತ್ಯವಾಗಿದೆ. ಸಮಯಕ್ಕೆ ಸರಿಯಾದ ನಿಯಂತ್ರಣ ಕ್ರಮಗಳು ತೆಗೆದುಕೊಳ್ಳುವ ಮೂಲಕ ಹೆಚ್ಚು ಇನ್ಸೆಕ್ಟಿಸೈಡ್ಸ್ ಸ್ಪ್ರೇ ಮಾಡುವುದನ್ನು ತಪ್ಪಿಸಬಹುದು. ಅಂದರೆ ಬ್ಲಾಂಕೆಟ್ ಸ್ಪ್ರೇಸ್ ಅಂತ ಹೇಳ್ತೀವಿ, ಯಾವಾಗಲೂ ಸ್ಪ್ರೇ ಮಾಡಬೇಕಂತ ಇರೋದಿಲ್ಲ, ಅಗತ್ಯವಿದ್ದಲ್ಲಿ ಮಾತ್ರ ಮಾಡಬೇಕು ಅಂತ ಹೇಳ್ತೀರಾ? ಎಸ್, ಕರೆಕ್ಟ್. ಕೀಟಬಾಧೆಗಳ ಬಗ್ಗೆ ಹೇಳುವುದಾದರೆ ರಾಸಾಯನಿಕ ಕೀಟನಾಶಕಗಳು ಮಾತ್ರವೇ ಇವುಗಳನ್ನು ಹತೋಟಿಯಲ್ಲಿಡಲು ಇರುವ ಮಾರ್ಗವಾ ಹೇಗೆ? ಇದಕ್ಕೆ ಪರ್ಯಾಯವಾಗಿ ನೈಸರ್ಗಿಕ ಶತ್ರುಗಳ ಮೂಲಕ ಏನಾದರೂ ಮಾಡಬಹುದಾ? ಆಕ್ಚುಲಿ ಅವಶ್ಯಕವಿಲ್ಲ ಅಂತ ಹೇಳಬಹುದು. ಅಂದರೆ ರೈತರು ಯಾವಾಗಲೂ ರಾಸಾಯನಿಕ ಸ್ಪ್ರೇಗಳ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಕೀಟ ನಿಯಂತ್ರಣಕ್ಕೆ ಹಲವಾರು ಪರ್ಯಾಯ ವಿಧಾನಗಳು ಇವೆ. ಅಂದರೆ ಫಾರ್ ಎಕ್ಸಾಂಪಲ್, ಜೈವಿಕ ನಿಯಂತ್ರಣ ಅಂದರೆ ಬಯಾಲಾಜಿಕಲ್ ಕಂಟ್ರೋಲ್. ಕೀಟಗಳು ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಅಂದರೆ ಇನ್ ಎನಿ ಇಕೋಸಿಸ್ಟಮು ಇನ್ಸೆಕ್ಟ್ಸು ಇಂಪಾರ್ಟೆಂಟ್ ಆಗಿದ್ದಾವೆ. ದೇ ಆರ್ ವೆರಿ ಇಂಪಾರ್ಟೆಂಟ್. ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಂದರೆ ಎಲ್ಲ ಕೀಟಗಳು ಹಾನಿಕಾರಕ ಅಲ್ಲ. ಅಂದರೆ ಇನ್ಸೆಕ್ಟ್ಸ್ ಅಂದರೆ ಎಲ್ಲ ಹಾನಿಕಾರಕ ಇರೋದಿಲ್ಲ. ನೈಸರ್ಗಿಕ ಶತ್ರುಗಳು ಕೂಡ ಇದ್ದಾವೆ. ಅಂದರೆ ಪರಭಕ್ಷ ಕೀಟಗಳು, ಅವರ ನ್ಯಾಚುರಲ್ ಎನಿಮೀಸ್ ಅಂತ ಹೇಳ್ತವೆ. ದೇ ಆರ್ ಬೆನಿಫಿಷಿಯಲ್, ಅಂದರೆ ಅವು ಯೂಸ್ಫುಲ್ ಇನ್ಸೆಕ್ಟ್ಸು. ಅವು ಬೇರೆ ಕೀಟಗಳ ಮೇಲೆ ಡ್ಯಾಮೇಜ್ ಮಾಡಿ ಅವನ್ನು ಸಾಯಿಸ್ತವೆ. ಸೊ ಈ ಹಲವಾರು ಹಾನಿಕಾರಕ ಕೀಟಗಳನ್ನು ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನೈಸರ್ಗಿಕ ಶತ್ರುಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಇವೆ. ಒಂದು ಪರಾವಲಂಬಿ ಕೀಟಗಳು ಅಂದರೆ ಪ್ಯಾರಸೈಟಾಯ್ಡ್ಸು. ಇವು ಕೀಟಗಳ ಮೇಲೆ ಅಲ್ಲದೆ ಒಳಗೆ ಬೆಳೆಯುವ ಕೀಟ. ಇನ್ನೊಂದು ಪರತಂತ್ರ ಕೀಟಗಳು ಅಂದರೆ ಪ್ಯಾರಸಿಟಿಕ್ ಇನ್ಸೆಕ್ಟ್ಸ್ ಅಂತ ಹೇಳುವುದು. ಒಂದೊಂದು ಬೇಟೆಗಾರ ಕೀಟಗಳು ಅಂದರೆ ಪ್ರಿಡೇಟರಿ ಇನ್ಸೆಕ್ಟ್ಸು. ಇವು ಪರಭಕ್ಷ ಕೀಟಗಳು, ಇವು ಕೀಟಗಳನ್ನು ಸಾಯಿಸಿ ತಿನ್ನುವ ಕೀಟಗಳು. ಕೆಲವು ರೋಗಕಾರಕ ಶಿಲೀಂಧ್ರಗಳು ಕೂಡ ಇದ್ದಾವೆ, ಅಂದರೆ ಎಂಟಮೋಪ್ಯಾಥೋಜೆನಿಕ್ ಫಂಗೈ ಅಂತ ಹೇಳ್ತವೆ. ಇವು ಕೀಟಗಳನ್ನು ಸಾಯಿಸುವ ಶಕ್ತಿ ಹೊಂದಿರ್ತವೆ. ಉದಾಹರಣೆಗೆ ಮೆಟರೈಸಿಯಂ, ಬ್ಯುವೇರಿಯಾ, ವೆಟಿಸಿಲಿಯಂ, ಲೆಕಾನಿಸಿಲಿಯಂ ಅಂತ ಪ್ರಭೇದಗಳು ಇದ್ದಾವೆ. ಈ ಥರ ನೈಸರ್ಗಿಕ ಶತ್ರುಗಳು ಇರುವುದರಿಂದ ಸಣ್ಣ ಕೀಟಗಳು ಅಂದರೆ ಮೈನರ್ ಪೆಸ್ಟ್ ಅವು ಅಷ್ಟು ಡ್ಯಾಮೇಜ್ ಮಾಡೋದಿಲ್ಲ, ಹಾನಿ ಮಾಡುವುದಿಲ್ಲ. ಆ ಕೀಟಗಳನ್ನು ಸಂಖ್ಯೆ ಜಾಸ್ತಿ ಆಗೋದಿಲ್ಲ, ಸುಲಭವಾಗಿ ಕಂಟ್ರೋಲ್ ಆಗುತ್ತೆ. ಈ ನೈಸರ್ಗಿಕ ಶತ್ರುಗಳನ್ನು ನಾವು ರಕ್ಷಿಸಬೇಕಾಗತ್ತೆ. ಹಾಗೆ ಗೇರು ತೋಟದಲ್ಲಿ ಕೀಟನಾಶಕವನ್ನು ಅವಶ್ಯಕತೆ ಇರುವಾಗ ಮಾತ್ರ ಉಪಯೋಗಿಸಬೇಕಾಗತ್ತೆ. ಅಲ್ಲದ್ರೆ ಅಂದರೆ ಯೂಸ್ಫುಲ್ ಇನ್ಸೆಕ್ಟ್ಸ್ ಈ ಕೀಟಗಳು ಕೂಡ ಸಾಯುತ್ತವೆ. ಅಂದರೆ ರಾಸಾಯನಿಕಗಳನ್ನು ನಾವು ಬಳಸುವುದರಿಂದ ನಮಗೆ ಉಪಕಾರ ಮಾಡುವಂತಹ ಈ ರೀತಿಯ ಕೀಟಗಳು ಸಾಯ್ತವೆ ಅಂತ. ಮೇಡಮ್, ಈಗ ಕೀಟಗಳ ಬಗ್ಗೆ ಮಾತನಾಡುವುದಾದರೆ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೆ ಇವುಗಳನ್ನು ಹತೋಟಿಯಲ್ಲಿ ಇಡಬಹುದು ಅಂದ್ರೆ ಇದಕ್ಕೊಂದು ಉದಾಹರಣೆ ಕೊಟ್ಟು ಹೇಳಬಹುದಾ? ಹೌದು. ಟಿ ಮಸ್ಕಿಟೋ ಬಗ್ ಅಥವಾ ಚಾ ಸೊಳ್ಳೆಯನ್ನು ಹಲವಾರು ಪರಭಕ್ಷ ಕೀಟಗಳು ಅಟ್ಯಾಕ್ ಮಾಡುತ್ತವೆ. ಈಗ ಟಿ ಮಸ್ಕಿಟೋ ಬಗ್ ಅಂದರೆ ಚಾ ಸೊಳ್ಳೆ ಮೊಟ್ಟೆಗಳ ಮೇಲೆ ಪ್ಯಾರಸಿಟಿಸಮ್ ಮಾಡುತ್ತಿರುವ 5 ತರಹದ ಪರಪೋಷಿತ ಕೀಟಗಳು ಇವೆ. ಫಾರ್ ಎಕ್ಸಾಂಪಲ್, ಟೆರಿನೋಮಸ್ ಕಸ್ಪಿಸ್, ಎರಿತ್ಮಲಸ್ ಹೆಲೋಪೆಲ್ಟಿಡಿಸ್, ಕೀಟೋಸ್ಟ್ರೈಕಾ ಸ್ಪೀಸೀಸು, ಮತ್ತು ಇನ್ನೊಂದು ಉಫನ್ ಸ್ಪೀಸೀಸು, ಕೊನಟೋಸರಸ್ ಸ್ಪೀಸೀಸು. ಈ ಕೀಟಗಳು ಚಾ ಸೊಳ್ಳೆಯ ಮೊಟ್ಟೆಗಳ ಮೇಲೆ ಪ್ಯಾರಸಿಟಿಸಮ್ ಮಾಡಿ ಅದನಿಂದ ಚಾ ಸೊಳ್ಳೆಯ ಮರಿಗಳು ಬರದ ಹಾಗೆ ಮಾಡುತ್ತವೆ. ಅಂದರೆ ಅವನ ತಡೆಹಿಡಿತವೆ. ಹಾಗೆ ಟಿ ಎಂಬ ಮರಿಗಳ ಮೇಲೆ ಲಿಯೋಫ್ರಾನ್ ಸ್ಪೀಸೀಸ್ ಅನ್ನುವ ವ್ಯಾಸ್ಪುಗಳು ಕೂಡ ಬರುತ್ತೆ. ಆ್ಯಂಡ್ ಒನ್ ಮೋರ್ ಸ್ಪೀಸೀಸ್ ಲೆಪ್ಟಸ್ಸು, ಇವೆಲ್ಲ ಪ್ಯಾರಸಿಟಿಕ್ ಮೈಟ್ಸ್ ಕೂಡ ಬರ್ತವೆ. ಇವೆಲ್ಲ ಟಿ ಎಂ ಬಿಯನ್ನು ಚಾಸೊಳೆಯನ್ನು ಪ್ಯಾರಸಿಟಿಸ್ ಮಾಡಿ ಸಾಯಿಸುತ್ತವೆ. ಆದರೆ ಈ ಪರಾವಲಂಬಿ ಕೀಟಗಳು ಸಹಜವಾಗಿ ಜಾಸ್ತಿ ಇರೋದಿಲ್ಲ. ಅಂದರೆ ಕ್ಯಾಶ್ಯೂ ಪ್ಲ್ಯಾಂಟೇಷನ್ಸ್ನಲ್ಲಿ ಇವು ಜಾಸ್ತಿ ಇರೋದಿಲ್ಲ, ಮತ್ತು ಪ್ರಯೋಗಾಲಯದಲ್ಲಿ ಕೂಡ ಇವುಗಳನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರೂ ಕೂಡ ಅದು ತುಂಬ ಕಷ್ಟ ಆಗುತ್ತೆ. ಅದು ಯಾಕೆಂದರೆ ಈ ಪರಭಕ್ಷ ಕೀಟಗಳು ಬೆಳಿಬೇಕಾದ್ರೆ ಅವಗೆ ಚಾಸೊಳ್ಳೆ ಮೊಟ್ಟೆಯನ್ನು ನಾವು ಕೊಡಬೇಕಾಗುತ್ತೆ. ಲ್ಯಾಬಲ್ಲಿ ಈ ಚಾಸೊಳ್ಳೆಯನ್ನು ಜಾಸ್ತಿ ಮಾಡಲಿಕ್ಕೆ ಗೇರುನ ಚಿಗುರನ್ನು ಇಟ್ಟು ನಾವು ಮಾಡ್ತಿದ್ದೀವಿ. ಹಾಗೆ ಈ ಜಾಸ್ತಿ ಮಾಡಿ ಆ ಮೊಟ್ಟೆಯನ್ನು ಕೊಟ್ಟು ಈ ಬೇರೆ ಪ್ಯಾರಸೈಟಾಡ್ಸ್ ಇದ್ದಾವಲ್ಲ, ಈಗ ಭತ್ತದಲ್ಲಿ ಟ್ರೈಕೋಗ್ರಾಮ ಅಂತ ಬಿಡ್ತಾರೆ, ಮತ್ತು ಕಬ್ಬಿನಲ್ಲಿ ಕೂಡ ಟ್ರೈಕೋಗ್ರಾಮ ಪ್ಯಾರಸೈಟಾಡ್ ಬಿಡ್ತಾರೆ. ಅವು ರೈಸ್ ಮಾತನ್ನು ಕಾರ್ಸರ ಎಗ್ಸ್ ಮೇಲೆ ಬೆಳೆಸಬಹುದು. ಆದರೆ ಈ ಚಾಸೊಳ್ಳೆಯ ಪರಭಕ್ಷ ಕೀಟಗಳನ್ನು ಚಾಸೊಳ್ಳೆ ಮೊಟ್ಟೆ ಮೇಲೇ ಬೆಳೆಸಬೇಕಾಗತ್ತೆ. ಅಲ್ಲಿ ಒಂದು ನಮಗೆ ಕಷ್ಟ ಆಗುತ್ತೆ. ಹೌದು, ಪರಭಕ್ಷಿ ಕೀಟಗಳು ಹೇಳಬೇಕಂದ್ರೆ ಕೆಂಪು ಇರುವೆ ಅಂದರೆ ಇಲ್ಲಿ ಉರಿಗಳಂತ ಹೇಳ್ತಾರೆ, ಅವು ಜೇಡಗಳು, ಪ್ರೇಯಿಂಗ್ ಮ್ಯಾಂಟಿಡ್ಸು ಮತ್ತು ರೆಡಿವಿಟ್ ಬಗ್ಸು. ಇವು TMB ಮಾತ್ರ ಅಲ್ಲ, ಹಲವಾರು ಹಾನಿಕಾರಕ ಕೀಟಗಳನ್ನು ತಿನ್ನುತ್ತವೆ. ವಿಶೇಷವಾಗಿ ಇನ್ಸೆಕ್ಟಿಸೈಡ್ಸ್ ಅಂದರೆ ರಾಸಾಯನಿಕ ಸ್ಪ್ರೇ ಮಾಡದ ಕ್ಷೇತ್ರದಲ್ಲಿ ಈ ಪರಭಕ್ಷ ಕೀಟಗಳು ಹೆಚ್ಚು ಕಾರ್ಯನಿರ್ವಹಣೆ ಮಾಡುತ್ತವೆ. ಅದಕ್ಕೆ ಪ್ಲಾಂಟೇಷನಲ್ಲಿ ನಾವು ಏನು ಮಾಡಬೇಕಂದ್ರೆ ಕೆಮಿಕಲ್ಸನ್ನು ಅವಶ್ಯಕತೆ ಇರುವಾಗ ಮಾತ್ರ ಸ್ಪ್ರೇ ಮಾಡಬೇಕಾಗುತ್ತೆ. ಕೆಂಪು ಇರುವೆಗಳು ಗೇರು ಮರಗಳಲ್ಲಿ ಜಾಸ್ತಿ ಅಂದರೆ ಸಾಮಾನ್ಯವಾಗಿ ನಾವು ಕಾಣಬಹುದು. ಆ ಮರಗಳಲ್ಲಿ ಕೀಟ ಉಪಾಧಿಯನ್ನು ಕಡಿಮೆ ಇರುತ್ತದೆ. ಆಸ್ಟ್ರೇಲಿಯಾ ಮತ್ತು ವಿಯೆಟ್ನಾಂನ ತೋಟಗಳಲ್ಲಿ ಈ ಕೆಂಪು ಇರುವೆಗಳನ್ನು ಜಾಸ್ತಿ ಪ್ರಯೋಗ ಮಾಡುತ್ತಾರೆ. ಅದಕ್ಕೆ ಜೊತೆಗೆ ಬಿವೇರಿಯಾ ಬೇಸಿಯಾನ ಅಂದರೆ ಎಂಟಮೋಪ್ಯಾಥೋಜೆನಿಕ್ ಫಂಗೈ ಅಂದರೆ ಶಿಲೀಂಧ್ರಗಳು, ಇವು ಕೂಡ ಅದರಲ್ಲಿ ಕೆಲವು ವಿಶೇಷ ಸ್ಟ್ರೈನ್ಸ್ ಇದೆ. TMBಗೆ ಬೇಕಾದ ಸ್ಟ್ರೈನನ್ನು ನಾವು ಯೂಸ್ ಮಾಡುವಾಗ ಈ TM ಚಾಸೋಲೆ ನಾವು ಕಂಟ್ರೋಲ್ ಮಾಡಬಹುದು. ಆದರೆ ಈ ಶಿಲೀಂಧ್ರ ವಿರುಲೆನ್ಸ್ ಇರಬೇಕಂದ್ರೆ ಆ ಜಾಗದ ಉಷ್ಣತೆ ಮತ್ತು ಹ್ಯುಮಿಡಿಟಿ ಇವೆಲ್ಲ ಡಿಪೆಂಡ್ ಆಗಿರುತ್ತೆ. ಆದರೆ ಈ ಶಿಲೀಂಧ್ರದ ವಿರುಲೆನ್ಸ್ ಇರಬೇಕಂದ್ರೆ ಆ ಜಾಗದ ಉಷ್ಣತೆ ಮತ್ತು ಹ್ಯುಮಿಡಿಟಿ ಸರಿಯಾಗಿರಬೇಕು. TMB ಕೀಟಗಳ ಸಂಖ್ಯೆ ಜಾಸ್ತಿ ಇದ್ದರೆ ಮತ್ತು ಹಾನಿ 5-10% ಇದ್ದರೆ ನಾವು ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡೋದು ಅವಶ್ಯಕತವಾಗಿದೆ. ಇನ್ಸೆಕ್ಟಿಸೈಡ್ಸನ್ನು ಆ ಟೈಮಲ್ಲಿ ಸ್ಪ್ರೇ ಮಾಡಿಸಬೇಕಾಗುತ್ತೆ, ಕೂಡಲೇ ಮಾಡಬೇಕಾಗುತ್ತೆ. ಮೇಡಮ್, ಆರಂಭದಲ್ಲಿ ನೀವು ಕ್ಯಾಶ್ಯೂ ಸ್ಟೆಮ್ ಹಾಗೂ ರೂಟ್ ಬೋರರ್ ಎಂಬ ಗಂಭೀರ ಕೀಟಗಳ ಬಗ್ಗೆ ಹೇಳಿದ್ರಿ. ಇದರ ಹತೋಟಿಯ ಬಗ್ಗೆ ನೈಸರ್ಗಿಕ ಶತ್ರುಗಳು ಯಾವ ರೀತಿ ಇದನ್ನು ಹತೋಟಿಯಲ್ಲಿ ಇಡ್ತವೆ ಎಂಬುದರ ಬಗ್ಗೆ ತಿಳಿಸಿಕೊಡ್ತೀರಾ? ಹೇಳ್ತೇನೆ. ಗೇರುವಲ್ಲಿ ಕಾಂಟಕೊರಕ ಹುಳ, ಬೇರು ಮತ್ತು ಕಾಂಟಕೊರಕ ಹುಳ ಅಂತ ಒಂದಿದೆ, ಅಂದರೆ CSRB ಅಂತ ಕಾಮನ್ ಆಗಿ ಹೇಳೋದು. ಇದು ಒಂದು ಇಂಪಾರ್ಟೆಂಟ್ ಇನ್ಸೆಕ್ಟ್, ಯಾಕೆ ಅಂದರೆ ಇದು ಪೂರ್ಣವಾಗಿ ಮರಗಳನ್ನೇ ಸಾಯಿಸಬಹುದು. ಈ ಕೀಟದ ಮರಿಗಳು ಸ್ಟೆಮ್ ಅಥವಾ ಬೇರು ಒಳಗೆ ತೊಗಟೆ ಅಡಿಯಲ್ಲಿ ಇರುತ್ತದೆ, ಹಾಗಾಗಿ ನಮಗೆ ಸುಲಭವಾಗಿ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ, ಅದು ಕಷ್ಟ ಆಗುತ್ತೆ. ಗಿಡದಲ್ಲಿ ಇರುವ ಈ ಮರಿಗಳನ್ನು ಕಂಡುಹಿಡಿದು ಅಂದರೆ ಸಾಯಿಸಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಗೆ ಮಾಡಿದರೆ ಮಾತ್ರ ಆ ಗಿಡವನ್ನು ನಾವು ಸೇವ್ ಮಾಡಬಹುದು. ಜೈವಿಕ ನಿಯಂತ್ರಣದಲ್ಲಿ ಹೇಳಬೇಕಾದ್ರೆ ಎಂಟಮೋಪ್ಯಾಥೋಜೆನಿಕ್ ಫಂಗೈ ಅಂದರೆ ಶಿಲೀಂಧ್ರಗಳಿದ್ದಾವೆ, ಬಿವೇರಿಯಾ ಬೇಸಿಯಾನ ಮತ್ತು ಮೆಟರೈಸಿಯಂ ಅನಿಸೋಪ್ಲಿಗೆ, ಇವುಗಳನ್ನು ನಾವು ಯೂಸ್ ಮಾಡಬಹುದು. ಈ ಪ್ಯಾಥೋಜೆನ್ಸ್ ಏನು ಮಾಡ್ತದಂದರೆ CSRBಲ ಮರಿಗಳಲ್ಲಿ ಕೂಡ ರೋಗವನ್ನು ಉತ್ಪಾದಿಸುತ್ತವೆ. ಮೇಡಮ್, ಈಗ ನೀವು ಹೇಳಿದ್ರಲ್ಲ, ಇದನ್ನು ನಾವು ಯಾವ ರೀತಿ ಹೆಚ್ಚು ಮಾಡಬಹುದು, ಇದರ ಪ್ರಮಾಣವನ್ನು ನಾವು ಯಾವ ರೀತಿ ಹೆಚ್ಚಿಸಬಹುದು? ಈ ಶಿಲೀಂಧ್ರದ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕಂದ್ರೆ ಆರ್ಗ್ಯಾನಿಕ್ ದ್ರವ್ಯಗಳ ಜೊತೆ ಅಂದರೆ ಉದಾಹರಣೆಗೆ ಗೊಬ್ಬರ, ಸಗಣಿ ಗೊಬ್ಬರ, ಬೇವಿನ ಹಿಂಡಿ ಮತ್ತು ಕಾಜು ಹಣ್ಣು, ಇದು ಯಾವ್ದರ ಒಂದು ಜೊತೆಗೆ ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ಹಾಕಿಸುವಾಗ ಅದರ ಸ್ಪೋರ್ ಲೋಡು ಹೆಚ್ಚಾಗುತ್ತೆ. ಇಂತಹ ನೈಸರ್ಗಿಕ ಶತ್ರುಗಳು ಬೇರೆ ಸಹ ಇವೆಯಾ ಮೇಡಮ್, ಅವುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಎಂಟಮೋಪ್ಯಾಥೋಜೆನಿಕ್ ನೆಮಟೋಡ್ಸ್ ಅಂದರೆ ಸೂತ್ರ ಕ್ರಿಮಿಗಳಂತ ಹೇಳ್ತಾರೆ, ಅವು ಕೂಡ ನೈಸರ್ಗಿಕ ಶತ್ರುಗಳೇ. ಇವು ನೋಡೋದಕ್ಕೆ ದಾರದ ಥರ ರೀತಿಯಲ್ಲಿ ಇರುತ್ತೆ, ಅದರಲ್ಲಿ ಎರಡು ಪ್ರೇದೆಗಳು ಉಂಟು, ಸ್ಟೇನರ್ ನಿಮ ಮತ್ತು ಹೆಟ್ರೋರಾಬ್ಡೈಟಿಸ್. ಈ ನೆಮಟೋಡ್ಸ್ಗಳು CSRB ಗ್ರಬ್ಬನ ಸಾವಿಗೆ ಕಾರಣವಾಗಿ ಕಾಣಿಸ್ತವೆ. ಇವುಗಳ ಎವಾಲ್ವೇಟ್ ಮಾಡಬೇಕಾಗತ್ತೆ, ಅಂದರೆ ಅದನ್ನು ಹೇಗೆ ಫೀಲ್ಡಲ್ಲಿ ಅಪ್ಲೈ ಮಾಡೋದು, ಯಾವ ಜಾಗದಲ್ಲಿ ಹಾಕಬೇಕು, ಯಾಕಂದರೆ ಗೇರುವಲ್ಲಿ ಕಾಂಟಕೊರಕ ಹುಳ ಬೇರಲ್ಲಿ ಇರಬಹುದು, ಅಲ್ಲದ್ರೆ ಸ್ಟೆಮ್ಮಲ್ಲಿ ಎಲ್ಲಿ ಬೇಕಾದ್ರೂ ಇರಬಹುದು. ಸೊ ಅದೇ ಹುಳ ಇರೋ ಜಾಗಕ್ಕೆ ನಾವು ಈ ನೆಮಟೋಡ್ಸ್ಗಳನ್ನು ಹಾಕಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ಇದರಲ್ಲಿ ಕೀಟವನ್ನು ಅಂದರೆ ಹುಳವನ್ನು ಮರಿಯನ್ನು ತೆಗೆದ ಮೇಲೆ ಆ ಮರಗಳಲ್ಲಿ ಪುನಃ ಕೀಟ ಬರೋದಾದರೆ ಅದು ತಡೆಯಲಿಕ್ಕೆ ನಾವು ಈ ಸೂತ್ರಕ್ರಿಮಿಯನ್ನು ಉಪಯೋಗಿಸಬಹುದು, ಅಲ್ಲದ್ರೆ ಕೀಟನಾಶಕವನ್ನು ಲೇಪಿಸ ಮಾಡಬಹುದು. ನಾವು ಈಗ ಒಂದೆರಡು ಕೀಟಗಳ ಬಗ್ಗೆ ಮಾತಾಡಿದ್ವಿ, ಹಾಗಿದ್ದರೆ ಉಳಿದ ಕೀಟಗಳಿಗೆ ಈ ನೈಸರ್ಗಿಕ ಶತ್ರುಗಳು ಇವೆಯೇ? ನೈಸರ್ಗಿಕವಾಗಿ ಹೇಗೆ ಇದನ್ನು ನಿಯಂತ್ರಣ ಮಾಡಬಹುದು? ಹೌದು, ನಾನು ಹೇಳಿದಾಗೆ ಗೇರುವಲ್ಲಿ ಚಾಸೊಲ್ಲೆ ಮತ್ತು ಕಾಂಟಕೊರಕ ಹುಳ ಇವೆರಡೂ ತುಂಬ ಇಂಪಾರ್ಟೆಂಟ್ ಹಾನಿ ಮಾಡುವ ಕೀಟಗಳು. ಅದು ಅಲ್ಲದ್ರೆ ಅನೇಕ ಕೀಟಗಳು ಇದೆ, ಇತರ ಅನೇಕ ಹಾನಿಕಾರ ಕೀಟಗಳಿಗೂ ಸಹ ನೈಸರ್ಗಿಕ ಶತ್ರುಗಳು ಇದ್ದಾವೆ. ಉದಾಹರಣೆಗೆ ಶೂಟ್ ಟಿಪ್ ಕ್ಯಾಟರ್ಪಿಲ್ಲರ್ ಅಂದರೆ ಈ ಹೊಸ ಚಿಗುರಿನಲ್ಲಿ ಹಾನಿ ಮಾಡುವಂಥ ಸಣ್ಣ ಕೀಟ ಇದು. ಇದು ಡ್ಯಾಮೇಜ್ ಆದ ಸ್ಪಾಟಲ್ಲಿ ನೋಡುವಾಗ ಗಮ್ ಟೈಪ್ ಅಂದರೆ ಗಮ್ಮಿ ಸಬ್ಸ್ಟೆನ್ಸು ಹೊರಗೆ ಬರ್ತಿರುತ್ತೆ. ಇವುಗಳನ್ನು ಪ್ಯಾರಸಿಟೈಸ್ ಮಾಡುವಂಥ ಕೀಟಗಳು ಬ್ರಕಾನಿಡ್ ವ್ಯಾಸ್ಪ್, ಎಲಾಸ್ಪಿಡ್ ವ್ಯಾಸ್ಪುಗಳು ಮತ್ತು ಇಕ್ಯುನಿಮಾನಿಟ್ಸ್ ಇವು ಎಲ್ಲ ಕೂಡ ಈ ಶೂಟಿಪ್ ಕ್ಯಾಟರ್ಪಿಲನ್ ಮೊಟ್ಟೆಗಳ ಮೇಲೇ ಪ್ಯಾರಾಸಿಟಿಸಮ್ ಮಾಡಿ ಮರಿಗಳು ಹೊರಗೆ ಬರದ ಹಾಗೆ ಮಾಡುತ್ತವೆ. ಇನ್ನೊಂದು ಮೀಲಿ ಬಗ್ಸ್ ಅಂತ ಹೇಳ್ತಾರೆ, ಅಂದರೆ ಹಿಟ್ಟು ತಿಗಣೆ. ಈ ಕೀಟಗಳು ಕೂಡ ಗೇರುವಲ್ಲಿ ಬರುತ್ತೆ, ಆದರೆ ಜಾಸ್ತಿ ಇಲ್ಲ. ಈ ಕೀಟಗಳು ಬರುವಾಗ ಅದನ್ನಲ್ಲಿ ಪ್ಯಾರಾಸಿಟಿಸಮ್ ಮಾಡುವಂಥದ್ದು ಅನಗ್ರೈಸ್ ಸ್ಪೀಸೀಸ್ ಅನ್ನ ಪ್ಯಾರಾಸೈಟ್ರೈಟ್ಸ್. ಇನ್ನೊಂದು ಕ್ರಿಪ್ಟೋಲಿಮಸ್ ಮಾಂಟೋಸೋರಿ ಅಂತ ಹೇಳುವಂಥದ್ದು ಲೇಡಿ ಬರ್ಡ್ ಬೀಟಲ್ಸ್, ಅಂದರೆ ಲೇಡಿ ಬಗ್ಸ್ ಅಂತ ಕಾಮನ್ ಆಗಿ ಹೇಳುವಂಥದ್ದು. ಇವು ಸಹ ಮುಖ್ಯ ಪ್ರೆಡೇಟರ್ ಆಗಿ ಬರುತ್ತೆ. ಮತ್ತು ಕಾಜುವಿನ ಎಲೆ ಮೇಲೆ ಬೊಕ್ಕೆಯನ್ನು ಮಾಡುವಂಥ ಕೀಟಗಳು ಇದ್ದಾವೆ, ಅವನ ಲೀಫ್ ಮೈನಸ್ ಅಂತ ಹೇಳ್ತವೆ. ಈ ಕೀಟದ ಹುಳುಗಳ ಮೇಲೆ ಹಲವು ಪರಾವಲಂಬಿ ಕೀಟಗಳು ರೆಕಾರ್ಡ್ ಮಾಡಿದ್ದಾವೆ. ಅವಿಂದ 50% ತನಕ ಈ ಪಾಪ್ಯುಲೇಷನ್ ಅಂದರೆ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇವುಗಳಲ್ಲಿ ಹೇಳಬೇಕಂದರೆ ಚಲೋನ ಸ್ಪೀಸಿಸು, ಕ್ರೈಸೋಕಾರಿ ಸ್ಪೀಸಿಸು, ಅಪ್ರಸ್ಟೋಸರ ಸ್ಪೀಸಿಸ್, ಇವು ಎಲ್ಲ ಕೂಡ ಮುಖ್ಯವಾಗಿರುತ್ತವೆ. ಗೇರು ಕೃಷಿಯಲ್ಲಿ ವಿವಿಧ ಜಾತಿಗಳ ಥ್ರಿಪ್ಸ್ ಕೀಟಗಳು ಅಂದರೆ ಹೇನುಗಳು ಸಹ ಬರುತ್ತೆ. ಇವು ಎಲೆ, ಹೂವು, ಬೀಜ ಡ್ಯಾಮೇಜ್ ಮಾಡುತ್ತವೆ. ಗೇರು ತೋಟದಲ್ಲಿ ಈ ಹೇನುಗಳು ತಿನ್ನುವಂಥ ಕೀಟಗಳು ನ್ಯಾಚುರಲ್ ಆಗಿರುತ್ತವೆ, ಲೈಕ್ ಸಿರ್ಫಿಡ್ಸ್ ಅಂತ ಹೇಳ್ತವೆ. ಸಿರ್ಫಿಡ್ಸಲ್ಲಿ ಪ್ಯಾರಾಗ ಸ್ಪೀಸೀಸು ಈ ರೀಜನಲ್ಲಿ ತುಂಬ ಕಾಮನ್ ಆಗಿ ಬರುತ್ತೆ ಪುತ್ತೂರ್ ಕಡೆ. ಮತ್ತು ಕಾಕ್ಸಿನೆಲೆಡ್ ಬೀಟಲ್ಸು, ಲೇಸ್ವಿಂಗ್ ಬಗ್ಸ್, ಇವು ಎಲ್ಲ ಕೀಟವನ್ನು ಈ ಹೇನು ಕೀಟಗಳನ್ನು ತಿಂದು ಅದನ್ನು ಪ್ರಮಾಣವನ್ನು ಜಾಸ್ತಿ ಆಗದೆ ನೋಡಿಕೊಳ್ತವೆ. ಇನ್ನೊಂದು ಕೀಟ ಹಣ್ಣು ಮತ್ತು ಬೀಜದಲ್ಲಿ ಬರುವ ಕೀಟ. ಹಾಳಾದ ಹಣ್ಣು ಮತ್ತು ಬೀಜಗಳನ್ನು ತೆಗೆದು ನಾಶ ಮಾಡುವುದರಿಂದ ಈ ಕೀಟವನ್ನು ನಾವು ಕಡಿಮೆ ಮಾಡಬಹುದು. ಈ ಕೀಟವನ್ನು ಮರಿಗಳ ಮೇಲೆ ಕೂಡ ಪ್ಯಾರಾಸೈಟೈಡ್ಸು ರೆಕಾರ್ಡ್ ಮಾಡಿದ್ದೀವಿ. ಅದರಲ್ಲಿ ಬ್ರಕಾನಿಡ್ ಒಂದು ಇಂಪಾರ್ಟೆಂಟ್, ಅಂದರೆ ತುಂಬ ಮುಖ್ಯವಾದ ಒಂದು ಪ್ಯಾರಾಸೈಟೈಡ್ ಪರಾವಲಂಬಿ ಕೀಟ. ಮತ್ತು ನೊಣ ಕೂಡ ಬರುತ್ತೆ. ಹಾಗೆ ಎಲೆ ಮತ್ತು ಹೂವಿನಲ್ಲಿ ಬರುವ ವೆಬ್ಬರ್, ಈ ಕೀಟದ ಮೇಲೆ ಕೂಡ ಬ್ರೆಕಾನಿಡ್ಸ್ ಬರುತ್ತೆ, ಎಲಾಸ್ಮಿಡ್ಸ್ಗಳು ಮತ್ತು ಟ್ಯಾಕನಿಡ್ ಕೀಟಗಳನ್ನು ರೆಕಾರ್ಡ್ ಮಾಡಿದ್ದೀವಿ. 50% ತನಕ ಅವು ಪ್ಯಾರಾಸಿಟಿಸಮ್ ಮಾಡಿ ಅದನ್ನು ಪಾಪ್ಯುಲೇಷನ್ ಜಾಸ್ತಿ ಆಗಂತೆ ಕಂಟ್ರೋಲ್ ಮಾಡುತ್ತಿದ್ದೇವೆ. ಸರಿ ಮೇಡಮ್, ಈಗ ಇದುವರೆಗೆ ನೈಸರ್ಗಿಕ ಶತ್ರುಗಳು ಯಾವ ರೀತಿ ಕೀಟಬಾಧೆಯಲ್ಲಿ ಉಪಯೋಗವಾಗುತ್ತವೆ ಎಂದು ತಿಳಿಸಿದ್ದೀರಿ. ಕೊನೆಯದಾಗಿ ನಮ್ಮ ಕೃಷಿಕರಿಗೆ ಏನನ್ನು ಹೇಳಲು ಇಚ್ಛೆ ಪಡ್ತೀರಿ, ಅಂದರೆ ನಮ್ಮ ಕೃಷಿಕರಿಗೆ ನಿಮ್ಮ ಸಲಹೆಗಳು ಏನು? ಓಕೆ ಮೇಡಮ್, ಸಾಮಾನ್ಯವಾಗಿ ಯಾವುದೇ ಕೃಷಿ ಬೆಳೆಗಳಲ್ಲಿ ಬರುವ ಹಾನಿಕಾರಕ ಕೀಟಗಳನ್ನು ಸಂಪೂರ್ಣವಾಗಿ ಬರೀ ನೈಸರ್ಗಿಕ ಕೀಟಗಳಿಂದನೇ ನಾವು ನಿಯಂತ್ರಣ ಮಾಡಿಸುವುದು ತುಂಬ ಕಷ್ಟ. ಅದರಲ್ಲೂ ಗೇರು ಬೆಳೆಯಲ್ಲಿ ವಿವಿಧ ನೈಸರ್ಗಿಕ ಕೀಟಗಳು ಇದ್ದರೂ ಕೂಡ ಪೂರ್ಣ ನಿಯಂತ್ರಣ ಸಾಧ್ಯವಾಗುವುದಿಲ್ಲ. ಎಸ್ಪೆಷಲಿ ಈಗ TMB ಚಾಸೊಳ್ಳೆ ಇದ್ದರೆ ಡ್ಯಾಮೇಜನ್ನು ನೋಡಿಕೊಂಡು ಸಮಯಕ್ಕೆ ಕೆಮಿಕಲ್ ಸ್ಪ್ರೇ ಅಂದರೆ ಇನ್ಸೆಕ್ಟಿಸೈಡ್ ಸ್ಪ್ರೇಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಕೀಟಗಳ ನಿಯಮಿತ ಗಮನ ಹಾಗೂ ಸರ್ವೆ ಮಾಡಬೇಕಾಗುತ್ತೆ. ಅಂದರೆ ಬೆಳವಣಿಗೆ ಸಮಯದಲ್ಲಿ ಹೊಸ ಚಿಗುರು, ಹೂವು ಮತ್ತು ಕಾಯಿ ಹಿಡಿಯುವ ಸಮಯದಲ್ಲಿ ಕೀಟಗಳ ಪ್ರಮಾಣವನ್ನು ನಾವು ನೋಡಬೇಕು ಹಾಗೂ ಅದನ್ನು ಸರ್ವೆ ಮಾಡುವುದು ಅತ್ಯಂತ ಮುಖ್ಯವಾಗಿರುತ್ತೆ. ನೈಸರ್ಗಿಕ ಶತ್ರುಗಳ ರಕ್ಷಣೆ ಮಾಡಬೇಕಾಗುತ್ತೆ. ಕೆಂಪು ಇರುವೆಗಳು ಹೇಳಿದನಲ್ವಾ, ಕೆಂಪು ರೆಡ್ ಆ್ಯನ್ಸು ಮತ್ತು ಜೇಡೆಗಳು, ಲೇಸ್ವಿಂಗ್ ಬಗ್ಸು, ಲೇಡಿ ಬಗ್ಸು, ಪ್ಯಾರಾಸೈಟಾಯ್ಡ್ಸು, ಈ ಥರ ಇವುಗಳನ್ನು ನಾವು ರಕ್ಷಿಸಬೇಕಾಗುತ್ತೆ. ಇವುಗಳು ಸಾವಯವ ಕೀಟನಾಶಕದಾಗೆ ಕೆಲಸ ಮಾಡುತ್ತವೆ. ಅಗತ್ಯವಿದ್ದಲ್ಲಿ ಮಾತ್ರ ನಾವು ಕೀಟನಾಶಕವನ್ನು ಪ್ರಯೋಗ ಮಾಡಬೇಕಾಗುತ್ತೆ. ಈಗ ನ್ಯಾಚುರಲಿ ಸಿಗುವಂಥ ಬೇವಿನ ಎಣ್ಣೆಯೋ ಅಲ್ಲದ್ರ ಎಲೆಯಿಂದ ಬೀಜದಿಂದ ಬರುವ ಸಾರನ್ನು ಕೂಡ ಉಪಯೋಗ ಮಾಡಬಹುದು. ಮೇಡಮ್, ಇದುವರೆಗೆ ನೀವು ಗೇರು ಕೃಷಿಯಲ್ಲಿ ಕೀಟಬಾಧೆಗಳ ತಡೆಗಟ್ಟುವಿಕೆಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ ಎಂಬುದರ ಬಗ್ಗೆ ವಿವರವಾಗಿ ತಿಳಿಸಿದಿರಿ. ನಮ್ಮ ಗೇರು ಕೃಷಿಕರಿಗೆ ಈ ಮಾಹಿತಿಗಳು ಬಹಳ ಉಪಕಾರವಾಗುತ್ತೆ. ನಮ್ಮ ಜೊತೆ ಇದುವರೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದ. ಇದುವರೆಗೆ ಗೇರು ಬೆಳೆಯಲ್ಲಿ ನೈಸರ್ಗಿಕ ಶತ್ರುಗಳ ಮಹತ್ವ ಈ ಕುರಿತು ಡಾಕ್ಟರ್ ವನಿತಾ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಮುಂದೆ ಕೇಳೋಣ ಗೇರು ಬೆಳೆಯಲ್ಲಿ ಕಂಡುಬರುವ ರೋಗಗಳು ಹಾಗೂ ನಿರ್ವಹಣೆ ಈ ಕುರಿತು ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಹಿರಿಯ ವಿಜ್ಞಾನಿ ಡಾಕ್ಟರ್ ರಾಜಶೇಖರ್ ಇವರು ಗೇರು ಬೆಳೆಯ ರೋಗಗಳು ಮತ್ತು ಅದರ ನಿರ್ವಹಣೆ ಈ ವಿಷಯವಾಗಿ ಮಾಹಿತಿಗಳನ್ನು ತಿಳಿಸಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಗೇರು ಬೆಳೆಯ ರೋಗಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಗೇರು ಬೆಳೆಯಲ್ಲಿ ಬಹುಸಂಖ್ಯೆಯಲ್ಲಿ ರೋಗಗಳು ಬರುತ್ತವೆ. ಇತರ ಗೇರು ಬೆಳೆಯುವ ದೇಶಗಳಲ್ಲಿ ವಿವಿಧ ಶಿಲೀಂಧ್ರ ಹಾಗೂ ದುಂಡಾಣು ರೋಗಗಳು ಕಂಡು ಬಂದಿವೆ ಹಾಗೂ ಹೆಚ್ಚು ತೀವ್ರತೆಯಿಂದ ಗೇರು ಬೆಳೆಯಲ್ಲಿ ಹೆಚ್ಚು ನಷ್ಟವನ್ನು ಸಹ ನೋಡಿದ್ದಾರೆ. ಆದರೆ ಭಾರತದಲ್ಲಿ ಗೇರು ರೋಗಗಳನ್ನು ಸರಿಯಾಗಿ ಅವುಗಳ ಬಾಧೆ ಮತ್ತು ತೀವ್ರತೆಯ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿಲ್ಲ. ಗೇರು ಬೆಳೆಯ ರೋಗಗಳಿಂದ ಉಂಟಾಗುವ ನಷ್ಟಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಆಳವಾಗಿ ಅಧ್ಯಯನ ಸಹ ಮಾಡಿಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂಶ ಹೇಳಬೇಕೆಂದರೆ, ಗೇರು ಬೆಳೆಯ ರೋಗ ನಿರ್ವಹಣೆಗೆ ಯಾವುದೇ ಶಿಲೀಂಧ್ರನಾಶಕಗಳಿಗೆ ಲೇಬಲ್ ಹಕ್ಕು ಸಹ ದೊರಕಿಲ್ಲ ಇದುವರೆಗೆ. ಗೇರು ಬೆಳೆಯ ಪ್ರಮುಖ ರೋಗಗಳು ಯಾವುದು ಸರ್? ಗೇರು ಬೆಳೆಯಲ್ಲಿ ಪ್ರಮುಖ ರೋಗಗಳು ನೋಡಬೇಕಾದ್ರೆ, ಒಂದು ನಾವು ಇದನ್ನು ಗೇರು ನರ್ಸರಿಯಲ್ಲಿ ಬರುವ ರೋಗಗಳನ್ನು ನೋಡಬಹುದು. ಎರಡನೇದು ಹೊಲದಲ್ಲಿ ಅಂದರೆ ನಾಟಿ ಮಾಡಿದ ಮೇಲೆ ಯಾವ್ಯಾವ ರೋಗಗಳು ಬರ್ತವೆ ಅದರನ್ನು ನೋಡ್ಬೋದು. ಅದರ ಪ್ರಕಾರ ನೋಡಿದರೆ ಮೊದಲನೇದು ಸಸಿ ಕೊಳೆ ರೋಗ, ಎರಡನೇದು ಸಸಿ ಬಾಗುವಿಕೆ, ಚಿಗುರು ಕೊಳೆ ಅಥವಾ ಎಲೆ ಉದುರುವಿಕೆ, ಚಿಬ್ಬು ರೋಗ ಆಂಥ್ರಾಕ್ನೋಸ್, ಇದನ್ನು ಮಾವು ಬೆಳೆಯಲು ಸಹ ನೀವು ನೋಡಿದ್ದೀರಿ, ಚಿಬ್ಬು ರೋಗ ಅಂತ ನಾವು ಕರಿತೀವಿ. ಮತ್ತು ಚಿಗುರು ಹಾಗೂ ಕೊಂಬೆ ಬಾಗುವ ರೋಗ, ಸೊರಗು ರೋಗ, ಬೂದಿ ರೋಗ, ತುಕ್ಕು ಅಥವಾ ಕೆಂಪು ರೋಗ, ಎಲೆಚುಕ್ಕೆ ರೋಗ ಮತ್ತು ಶೂಟಿ ಮೌಲ್ಡ್. ಸಸಿಕೊಳೆ ರೋಗದ ಲಕ್ಷಣಗಳನ್ನು ಸಾಮಾನ್ಯವಾಗಿ ರೈತ ಅದನ್ನು ಗುರುತಿಸಬಹುದಾ? ಅದರ ಬಗ್ಗೆ ಮಾಹಿತಿ ಕೊಡಬಹುದಾ? ಒಳ್ಳೆಯ ಪ್ರಶ್ನೆ ಕೇಳಿದರೆ ಮೇಡಮ್. ಶಿಲೀಂಧ್ರದಿಂದ ಬರುತ್ತದೆ ಈ ರೋಗ ಪ್ರಮುಖವಾಗಿ. ಇದು ಗೇರು ನರ್ಸರಿಯಲ್ಲಿ ನೀರು ಸರಾಗವಾಗಿ ಬಸಿದು ಹೋಗಲು ವ್ಯವಸ್ಥೆ ಸರಿ ಇರದ ಸಂದರ್ಭದಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತದೆ. ಈ ರೋಗದ ಲಕ್ಷಣಗಳೆಂದರೆ ಗೇರು ಬೀಜವು ಮಣ್ಣಿನಲ್ಲಿ ಕೊಳೆಯುವುದು ಪ್ರಮುಖವಾಗಿ ಹಾಗೂ ಸರಿಯಾಗಿ ಮೊಳಕೆ ಒಡೆಯದಿರುವುದು. ಸಸಿಗಳು ತಿಳಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಬುಡದಲ್ಲಿ ನೀರಿನಿಂದ ಕೂಡಿದ ಮಚ್ಚೆಗಳು ಬೆಳೆಯುವುದರಿಂದ ಕಂಠದ ಭಾಗವೂ ಸಹ ಕಪ್ಪಾಗಿ ಕಾಂಡವು ಸುತ್ತುವರಿಯಲ್ಪಡುತ್ತದೆ. ಅದಾದ ನಂತರ ಸಸಿಗಳು ಬಾಡುತ್ತವೆ ಮತ್ತು ಅಂತಿಮವಾಗಿ ಆ ಸಸಿಗಳು ಸಾಯುತ್ತವೆ. ಈ ರೋಗದ ತೀವ್ರತೆ ಸಸಿಗಳಲ್ಲಿ ಹೆಚ್ಚಿದ್ದಲ್ಲಿ ತೊಯ್ದ ರೀತಿಯ ಕಲೆಗಳು ಗಮನಿಸಬಹುದು. ಈ ಕಲೆಗಳು ಅಗಲಗೊಳ್ಳುತ್ತಾ ಪರಸ್ಪರ ಸೇರಿಕೊಳ್ಳುತ್ತವೆ ಹಾಗೂ ಎಲೆಯನ್ನು ಸಂಪೂರ್ಣವಾಗಿ ಆವರಿಸುತ್ತವೆ. ಗೇರು ಹಣ್ಣು ಅಥವಾ ಗೇರು ಬೀಜದ ಇಳುವರಿ ಜಾಸ್ತಿ ಆಗಬೇಕು ಅಂತ ಇದ್ದಲ್ಲಿ ಸಸಿಯ ಬೆಳವಣಿಗೆ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಹಾಗಿದ್ರೆ ಸಸಿ ಕೊಳೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತೀರಾ? ಇದರ ನಿರ್ವಹಣೆ ಬಗ್ಗೆ ನೋಡಬೇಕಂದ್ರೆ, ಮೊದಲನೇದಾಗಿ ಗೇರು ನರ್ಸರಿಯಲ್ಲಿ ಮತ್ತು ಪಾಲಿಬ್ಯಾಗ್ಗಳಲ್ಲಿ ಉತ್ತಮ ನೀರಿನ ಬಸುವಿಕೆಯನ್ನು ಒದಗಿಸಬೇಕು. ಅದಾದ ನಂತರ ನರ್ಸರಿಯಲ್ಲೂ ಮತ್ತು ಪಾಲಿಬ್ಯಾಗ್ಗಳಲ್ಲಿ 1% ಬೋರ್ಡೋ ಮಿಶ್ರಣದಿಂದ ಸರಿಯಾಗಿ ನೆನೆಸುವುದು. ಅದಿಲ್ಲದಿದ್ದರೆ ತಾಮ್ರದ ಆಕ್ಸಿಕ್ಲೋರೈಡ್, ಅದನ್ನು ನಾವು ಬ್ಲಿಟಾಕ್ಸರ್ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ, 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣನ್ನು ನೆನೆಸಬೇಕು. ಈಗ ಸಸಿ ಒಣಗುವ ರೋಗದ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ, ಅದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಬಹುದಾ? ನಾನು ಇದುವರೆಗೆ ಸಸಿ ಕೊಳೆಯುವ ರೋಗ ಬಗ್ಗೆ ಹೇಳಿದೆ, ಈಗ ಸಸಿ ಒಣಗುವ ರೋಗ, ಇದರ ಬಗ್ಗೆ ಅದನ್ನು ಹೆಂಗೆ ನಾವು ಲಕ್ಷಣದಿಂದ ಅದನ್ನು ಗುರುತಿಸಬಹುದು ಅದರ ಬಗ್ಗೆ ನಾನು ಮಾಹಿತಿಯನ್ನು ಹೇಳುತ್ತೇನೆ. ಈ ರೋಗವು ಸಹ ಫೈಟೋಪ್ತರ ಪ್ರಭೇದ ರೋಗಕಾರ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ. ಈ ರೋಗದ ಲಕ್ಷಣಗಳು ಬಸಿಯುವಿಕೆ ಕಳಪೆಯಾಗಿರುವ ನರ್ಸರಿಗಳಲ್ಲಿ ಕಂಡುಬರುತ್ತದೆ ಹಾಗೂ ಇದು ಹೆಚ್ಚಿನ ಅಂಶದಲ್ಲಿ ಮಳೆಗಾಲದಲ್ಲಿ ತೀವ್ರತೆ ಜಾಸ್ತಿ ಇರುತ್ತದೆ. ಇದರ ತೀವ್ರತೆ ರೋಗ ಲಕ್ಷಣಗಳು ನೋಡಬೇಕಾದ್ರೆ, ಎಲೆಗಳ ಮೇಲೆ ತೊಯ್ದ ಕಲೆಗಳಿಂದ ಪ್ರಾರಂಭವಾಗುತ್ತದೆ, ನಂತರ ಅವು ಕಡು ಕಂದು ಕಲೆಗಳಾಗಿ ಮಾರ್ಪಡುತ್ತವೆ, ಅಂತಿಮವಾಗಿ ಕಲೆಗಳು ಇಡೀ ಸಸಿಗಳಿಗೆ ಹರಡಿ ಬೇಗನೆ ಸಾಯುತ್ತವೆ. ಗೇರು ಗಿಡದ ಎಲೆಗಳಲ್ಲಿ ಕಂಡುಬರುವ ಸಣ್ಣ ಸಣ್ಣ ಹಳದಿ ಬಣ್ಣದ ಕಲೆಗಳಿಂದ ಗುರುತಿಸಬಹುದು. ಎಲೆಗಳಲ್ಲಿ ಕಂಡುಬರುವ ಈ ಚುಕ್ಕೆಗಳು ಕ್ರಮೇಣ ಗಾತ್ರದಲ್ಲಿ ಹೆಚ್ಚಾಗುತ್ತವೆ, ಪರಿಣಾಮವಾಗಿ ಸುತ್ತಮುತ್ತಲಿನ ಅಂಗಾಂಶಗಳು ಕಂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ನಂತರ ಬೂದಿ ಬಣ್ಣವಾಗುತ್ತದೆ. ಪರಿಣಾಮವಾಗಿ ಎಲೆಯ ತುದಿಗಳು ಒಣಗುತ್ತವೆ, ಸೋಂಕು ತೊಟ್ಟುಗಳು ಮತ್ತು ಎಲೆಗಳಿಗೂ ಈ ರೋಗ ಹರಡುತ್ತದೆ. ಎಲೆಯ ತೊಟ್ಟುಗಳ ಮೇಲೆ ಅಂಡಾಕಾರದ ಗೀಟುಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಕಾಂಡದ ಅಂಗಾಂಶವನ್ನು ಸುತ್ತುವರಿಯುತ್ತದೆ. ಕರಾವಳಿಯಲ್ಲಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚು, ಬಹುಶಃ ಈ ಎಲೆ ಕೊಳೆಯುವಂತಹದ್ದು ಅಥವಾ ಚಿಗುರು ಕೊಳೆಯುವಂತಹ ರೋಗಗಳು ಇಲ್ಲಿ ಹೆಚ್ಚಿನ ಮಟ್ಟಿಗೆ ಕಾಣಬಹುದು ಅಂತ ಅನಿಸುತ್ತೆ. ಹಾಗಿದ್ರೆ ಚಿಗುರು ಕೊಳೆ ಅಥವಾ ಎಲೆ ಉದುರುವಿಕೆಯ ರೋಗದ ಲಕ್ಷಣಗಳನ್ನು ಗುರುತಿಸೋದು ಹೇಗೆ, ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಬಹುದಾ? ನಾನು ನಿಮಗೆ ಮೊದಲೇ ಅಂದರೆ ಸಸಿ ಕೊಳೆಯುವ ರೋಗದ ಬಗ್ಗೆ ಏನು ನಿರ್ವಹಣಾ ಕ್ರಮಗಳನ್ನು ಹೇಳಿದ್ದು, ಈ ರೋಗಕ್ಕೂ ಅವೇ ಕ್ರಮಗಳು ಸಹ ಅನ್ವಯಿಸುತ್ತದೆ. ತದನಂತರ ಈ ಅದು ತೀವ್ರತೆ ಜಾಸ್ತಿ ಆದಲ್ಲಿ ನೀವು ಮೆಟಲ್ಯಾಕ್ಸಿಲನ್ನು ಶಿಲೀಂಧ್ರನಾಶಕ ಬರುತ್ತದೆ 1 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣನ್ನು ತೇವಗೊಳಿಸಬೇಕು. ಇದನ್ನು ಅಳವಡಿಸಿಕೊಂಡರೆ ಆ ರೋಗದ ಮಾತ್ರ ಕಮ್ಮಿ ಆಗುತ್ತದೆ. ನೀವು ಆಗ ಹೇಳ್ತಾ ಇದ್ರಿ ಮಾವಿನ ಗಿಡದಲ್ಲಿ ಚಿಬ್ಬು ರೋಗ ಕಾಣಿಸುತ್ತೆ ಅಂತ. ಹಾಗಿದ್ರೆ ಚಿಬ್ಬು ರೋಗ ಅಥವಾ ಆಂಥ್ರಾಕ್ನೋಸ್ ರೋಗದ ಲಕ್ಷಣಗಳನ್ನ ಗುರುತಿಸೋದು ಹೇಗೆ, ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತೀರಾ? ಇದು ಒಂದು ಪ್ರಮುಖವಾದ ರೋಗ. ಇದರಲ್ಲಿ ಶಿಲೀಂಧ್ರದಿಂದ ಬರುತ್ತದೆ, ಅಂದರೆ ಕೊಲಿಟೋಟ್ರಿಕಮ್ ಗ್ಲಿರೋಸ್ಪೈರಿಡಿಸ್ ಅಂತ ಶಿಲೀಂಧ್ರ ಇರುತ್ತೆ, ಅದರಿಂದ ಈ ರೋಗ ಕಂಡುಬರುತ್ತದೆ. ಇದರ ಲಕ್ಷಣಗಳು ನೋಡಬೇಕಾದ್ರೆ ಸೋಂಕಿತ ಎಲೆಗಳು ಸುಕ್ಕುಗಟ್ಟುತ್ತದೆ, ಒಣಗುತ್ತವೆ ಮತ್ತು ಉದುರುತ್ತವೆ. ಚಿಗುರುಗಳ ಮೇಲೆ ಉದ್ದವಾದ ಕಂದು ಬಣ್ಣದ ಕಪ್ಪು ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ ಹಾಗೂ ಅಂತಿಮವಾಗಿ ಅವು ಒಣಗಿ ಹೋಗುತ್ತವೆ. ಮುಖ್ಯ ಕಾಂಡದ ಮೇಲೆ ಸಣ್ಣ ಕಪ್ಪು ಕಲೆಗಳು ರೂಪುಗೊಳ್ಳುತ್ತವೆ, ಹೂಗಳು ಅಂತಿಮವಾಗಿ ಒಣಗಿ ಕೆಳಗೆ ಬೀಳುತ್ತವೆ. ಈ ರೋಗ ಎಲ್ಲ ಸ್ಟೇಜಲ್ಲೂ ಬರುತ್ತದೆ, ಅಂದರೆ ಸೀಡ್ಲಿಂಗಲ್ಲೂ ಬರುತ್ತದೆ, ಮತ್ತು ಫೀಲ್ಡ್ ಸ್ಟೇಜಲ್ಲಿ ಬರುತ್ತದೆ, ಹೂವು ಬಿಡಬೇಕಾದ್ರೂ ಬರುತ್ತದೆ ಮತ್ತು ಹಣ್ಣು ಕಾಯಿ ಕಚ್ಚುವಾಗಲೂ ಬರುತ್ತದೆ. ಎಲ್ಲ ಹಂತದಲ್ಲೂ ಈ ರೋಗವನ್ನು ನಾವು ನೋಡಬಹುದು. ಅದರ ನಿರ್ವಹಣಾ ಕ್ರಮ ಬಗ್ಗೆ ನಾವು ಯೋಚಿಸಬೇಕಾದ್ರೆ ಇದರಲ್ಲಿ ಅದನ್ನು ತಡೆಗಟ್ಟಲು ಬಾಧಿತ ಭಾಗಗಳನ್ನು ಕತ್ತರಿಸಬೇಕು ಮತ್ತು ಅದನ್ನು ಸುಡಬೇಕು. ಅದಾದ ನಂತರ 1% ಬೋರ್ಡೋ ಮಿಶ್ರಣ ಅಥವಾ ಮ್ಯಾಂಕೋಜಬ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಅದನ್ನು ಸಿಂಪರಣೆ ಮಾಡಬೇಕು. ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಅದನ್ನು ಸಿಂಪಡಿಸಬೇಕು. ತದನಂತರ ಶಿಲೀಂಧ್ರ ಸೋಂಕು ಉಂಟಾಗುವುದಕ್ಕೆ ಮುಂಚಿತವಾಗಿ ಚಾ ಸೊಳ್ಳೆ ಬಾಧೆಯೂ ಇರುವ ಕಾರಣ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕಗಳೆರಡರ ಮಿಶ್ರಣದ ಸಿಂಪರಣೆಯು ಹೆಚ್ಚು ಫಲಕಾರಿ ಹಾಗೂ ಲಾಭದಾಯಕವಾಗಿರುತ್ತದೆ. ಯಾಕಂತಂದರೆ ಈ ರೋಗ ಬರಬೇಕಾದರೆ ಚಾ ಸೊಳ್ಳೆಯ ಬಾಧೆ ಬಂದ ಮೇಲೆ ಈ ಶಿಲೀಂಧ್ರಗಳು ಬರುತ್ತವೆ. ಹಾಗಾಗಿ ನಾವು ಚಾ ಸೊಳ್ಳೆಯನ್ನು ನಿಯಂತ್ರಣ ಮಾಡಿದರೆ ಈ ರೋಗದ ಭಾಗ ಮಾತ್ರ ತೀವ್ರತೆಯನ್ನು ಬಹಳ ಕಡಿಮೆ ಮಾಡಬಹುದು ಹಾಗೂ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು. ಸರಿ, ಇನ್ನು ಗಮ್ನೋಸಿಸ್ ಚಿಗುರು ಮತ್ತು ಕೊಂಬೆ ಸಾಯುವ ರೋಗದ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ, ಇದರ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಹೇಳ್ತೀರಾ? ಈ ರೋಗವು ಶಿಲೀಂಧ್ರದಿಂದ ಬರುತ್ತದೆ. ಲ್ಯಾಸಿಡಿಪ್ಲೋಡಿಯಾ ಥಿಯೋಬ್ರಮೆ ಅಥವಾ ಫೈಟೋಪ್ತರಾ ನಿಕೋಶಿಯಾನ ಎಂಬ ಶಿಲೀಂಧ್ರದಿಂದ ಕಂಡುಬರುತ್ತದೆ. ಇದರ ಹಾನಿಯ ಲಕ್ಷಣಗಳು ಮುಖ್ಯವಾಗಿ ಕಾಂಡ ಮತ್ತು ಕೊಂಬೆಗಳಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ದ್ರವದ ಹೊರಸೂಸುವಿಕೆ, ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಪೀಡಿತ ಭಾಗದಲ್ಲಿ ಲಂಬವಾದ ಅಂದರೆ ಉದ್ದವಾದ ಬಿರುಕುಗಳು ಕಾಣಿಸಿಕೊಳ್ಳುತ್ತದೆ ಮತ್ತು ಅದರ ಭಾಗದಿಂದ ಅಂಟು ದ್ರವಣ. ಇದು ಮುಖ್ಯವಾಗಿ ಗಮನಿಸಬೇಕು. ಎಲ್ಲಿ ನಮಗೆ ಗಮೋಸಿಸ್ ರೋಗ ಇರುತ್ತದೋ ಅಲ್ಲಿ ಪ್ರಮುಖವಾಗಿ ಎಲೆ ಹಳದಿ ಬಣ್ಣ ತಿರುಗುತ್ತದೆ ಮೊದಲನೇದಾಗಿ, ಎರಡನೇದು ಅಂಟು ದ್ರವಣ ಬರುತ್ತದೆ ಎಲ್ಲಿ ಅಂದರೆ ಅದು ಇನ್ಫೆಕ್ಟ್ ಆಗಿರುತ್ತೋ ಅಲ್ಲಿ, ಮೂರನೇದು ಬಿರುಕು ಅಂದರೆ ಬಿರುಕುಗೊಳ್ಳುತ್ತದೆ. ಸೊ ಇವು ಮೂರು ಪ್ರಮುಖ ಲಕ್ಷಣಗಳು. ಅದರ ನಿಯಂತ್ರಣ ಮಾಡಬೇಕಾದರೆ ಆ ಭಾಗಕ್ಕೆ ಅಂದರೆ ಎಲ್ಲಿ ರೋಗ ಬಂದಿರುತ್ತೋ ಆ ಭಾಗಕ್ಕೆ ನಾವು ಬೋರ್ಡೋ ಪೇಸ್ಟ್ 10% ಹಚ್ಚುವುದು ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ 2 ಗ್ರಾಂ ಪ್ರತಿ ಲೀಟರ್ ಕತ್ತರಿಸಿದ ಭಾಗಕ್ಕೆ ಬಳಸುವುದು ಅಥವಾ ಮ್ಯಾಂಕೋಜಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ಅದಿಲ್ಲದೆ ನಾವು ಏನಂದರೆ ಬೋರ್ಡೋ 1% ಬೋರ್ಡೋ ಮಿಶ್ರಣವನ್ನು ಸಿಂಪರಣೆ ಮಾಡಿದರೆ ಪರಿಣಾಮಕಾರಿಯಾದ ಲಾಭವನ್ನು ಪಡೆಯಬಹುದು. ಪಿಂಕ್ ಅಥವಾ ಡೈಬ್ಯಾಕ್ ರೋಗದ ಲಕ್ಷಣಗಳನ್ನು ಗುರುತಿಸೋದು ಹೇಗೆ? ಇದರ ನಿರ್ವಹಣಾ ಕ್ರಮಗಳು ಹೇಗೆ? ಈ ರೋಗವು ಕಾರ್ಟಿಸಿಯಂ ಸಲ್ಮಾನಿಕಾಲರ್ ಸಿಲಿಂಡರಿಂದ ಬರುತ್ತದೆ. ಈ ರೋಗದ ಲಕ್ಷಣಗಳು ಮಳೆಗಾಲದಲ್ಲಿ ತೀವ್ರವಾಗಿ ಕಂಡುಬರುತ್ತದೆ. ಪೀಡಿತ ರಂಬೆಗಳಲ್ಲಿ ಶಿಲೀಂಧ್ರದ ಬಿಳಿ ಅಥವಾ ಗುಲಾಬಿ ಬಣ್ಣದ ಬೆಳವಣಿಗೆಯನ್ನು ಕಾಣಬಹುದು. ಶಿಲೀಂಧ್ರವು ಅಂಗಾಂಶಗಳಿಗೆ ಆಳವಾಗಿ ಭೇದಿಸಿಕೊಂಡು ಚಿಗುರುಗಳ ತುದಿಯ ಭಾಗದಿಂದ ಒಣಗಿ ಸಾಯಲು ಕಾರಣವಾಗುವುದರಿಂದ ಈ ರೋಗವನ್ನು ಡೈಬ್ಯಾಕ್ ರೋಗ ಎಂದು ಕರೆಯುತ್ತಾರೆ. ಭಾರಿ ಮಳೆಯ ನಂತರ ಕೊಂಬೆಗಳ ಮೇಲೆ ಶಿಲೀಂಧ್ರ ರೇಷ್ಮೆಯಂಥ ದಾರಗಳು ಕಂಡುಬರುತ್ತವೆ. ಮುಂದುವರೆದು ಹಂತಗಳಲ್ಲಿ ತೊಗಟೆ ಸೀಳಿಕೊಳ್ಳುತ್ತದೆ ಮತ್ತು ಸುಲಿದು ಮೇಲೇಳುತ್ತದೆ. ಸಾಧಾರಣವಾಗಿ ಒಂದು ರೆಂಬೆಗೆ ರೋಗವು ಸೀಮಿತವಾಗಿರುತ್ತದೆ, ಆದರೆ ಅನೇಕ ಬಾರಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಮರದ ಪೀಡಿತ ಭಾಗಕ್ಕೆ ಕಡ್ಡಿಯಂಥ ನೋಟವನ್ನು ಸಹ ನೀಡುತ್ತದೆ. ಇದರ ನಿರ್ವಹಣೆಗಾಗಿ ರೋಗ ಪೀಡಿತ ಕೊಂಬೆಗಳನ್ನು ಸೋಂಕಿನ ಕೆಳಭಾಗದಿಂದ ಕತ್ತರಿಸಬೇಕು ಮತ್ತು ನಾಶಪಡಿಸಬೇಕು. ಕಾಂಡದ ಭಾಗಗಳನ್ನು ಕತ್ತರಿಸಿದಾಗ ಅದಕ್ಕೆ ಬೋರ್ಡೋ ಪೇಸ್ಟ್ 10% ಹಚ್ಚಬೇಕು ಮತ್ತು ರೋಗದ ತೀವ್ರತೆಯಾಗಿದ್ದರೆ ಬೋರ್ಡೋ ಮಿಶ್ರಣವನ್ನು ಸಹ ನಾವು ಸಿಂಪರಣೆ ಮಾಡಬಹುದು, ಅದು 1% ಮಾತ್ರದಲ್ಲಿ. ಕೆಲವು ಸಂದರ್ಭದಲ್ಲಿ ಈ ರೋಗವು ನಿರ್ವಹಿಸಲು ಮೇ ಅಥವಾ ಜೂನ್ ತಿಂಗಳಲ್ಲಿ ಒಮ್ಮೆ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಸಿಂಪಡಿಸುವುದು ಅಗತ್ಯವಾಗಿರುತ್ತದೆ. ಮಳೆ ಬಿಟ್ಟ ಮೇಲೆ ಇದರ ಸಿಂಪಡಣೆ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ. ಇನ್ನು ಬೂದಿ ರೋಗದ ಲಕ್ಷಣಗಳನ್ನು ಗುರುತಿಸುವುದು ಹೇಗೆ? ಇದನ್ನ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು? ಬೂದಿ ರೋಗವು ಐಡೆಮ್ ಅನಕಾರ್ಡಿ ಅಂದರೆ ಪೌಡರ್ ಮಿಲ್ಡ್ಯೂ ಡಿಸೀಸ್ ಅಂತ ಏನು ನಾವು ಮಾವಲ್ಲಿ ಕರಿತೀವಿ, ಇದು ಸಹ ಅದೇ ಗ್ರೂಪಿಗೆ ಬರುತ್ತದೆ. ಸೊ ಅದನ್ನು ನಾವು ಬೂದಿ ರೋಗ ಅಂತ ಹೇಳ್ತೀವಿ. ಈ ಬೂದಿ ರೋಗ ಬಗ್ಗೆ ನಾವು ನೋಡಬೇಕಂತಂದರೆ ಇದು ನಮ್ಮ ದೇಶದಲ್ಲಿ ಬಹಳ ಅಂದರೆ ವರ್ಷಗಳ ಹಿಂದೆ ಇದರ ಅಂದರೆ ರಿಪೋರ್ಟ್ ಮಾಡಿದರು, ಆದರೆ ಈಗ ಈ ರೋಗ ಬಹಳ ಜಾಗದಲ್ಲಿ ಕಂಡು ಬಂದಿಲ್ಲ ಮೊದಲನೇದಾಗಿ. ಆದರೆ ನಿಮ್ಮ ಅಂದರೆ ರೈತರ ಮಾಹಿತಿಗಾಗಿ ಇದು ಶಿಲೀಂಧ್ರದ ರೋಗವಾಗಿರುತ್ತದೆ. ಈ ರೋಗದ ಲಕ್ಷಣಗಳು ಎಲೆಗಳು ಹೂಗೊಂಚಲು ಮತ್ತು ಎಳೆಯ ಕಾಯಿಗಳ ಮೇಲೆ ಬೂದು ಬಿಳಿ ಬಣ್ಣದ ಶಿಲೀಂಧ್ರದ ಕಂಡುಬರುತ್ತದೆ. ಮೊದಲನೇದಾಗಿ ರೋಗದ ತೀವ್ರತೆಯಿಂದ ಎಲೆಗಳು ಮುರುಟಿಕೊಳ್ಳುತ್ತವೆ ಮತ್ತು ಒಣಗುತ್ತವೆ. ಮೊಗ್ಗುಗಳು ಮತ್ತು ಹೂಗಳು ಸಹ ಒಣಗಿ ಹೋಗುತ್ತವೆ ಮತ್ತು ಹಣ್ಣುಗಳು ಅಕಾಲಿಕವಾಗಿ ಬೀಳುತ್ತವೆ. ಹೂ ಬಿಡುವ ಸಮಯದಲ್ಲಿ ಈ ರೋಗಕ್ಕೆ ಹೆಚ್ಚಿನ ತೇವಾಂಶ ಮತ್ತು ತಂಪಾದ ರಾತ್ರಿಗಳು ಇರುವುದು ಅನುಕೂಲಕರವಾಗಿರುತ್ತದೆ. ಆವಾಗ ನಾವು ಈ ರೋಗ ಬಾಧೆ ಜಾಸ್ತಿ ನೋಡಬಹುದು. ಮತ್ತು ಈ ರೋಗವನ್ನು ಹೇಗೆ ನಿರ್ವಹಣೆ ಮಾಡಲು ಇರುವ ಕ್ರಮಗಳಂತಂದರೆ, ಹೂ ಬಿಡುವ ಮೊದಲು ಮತ್ತು ನಂತರ ಹಂತಗಳಲ್ಲಿ ಮರಗಳನ್ನು ವೆಟೆಬಲ್ ಸಲ್ಫರ್ ಅಂದರೆ ಗಂಧಕ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ 2 ಬಾರಿ ಸಿಂಪಡಿಸುವುದು ಸೂಕ್ತ. ಅದು ಯಾವಾಗಂದರೆ ಹೂ ತೊರೆಯಲು ಮೊದಲು ಅಂದರೆ ಹೂ ಬಿಡುವ ಮೊದಲು ಮತ್ತು ಕಾಯಿ ಕಟ್ಟುವಿಕೆ ಸಮಯದಲ್ಲಿ, ಈ 2 ಸಮಯದಲ್ಲಿ ಮಾಡಿದರೆ ಈ ರೋಗವನ್ನು ನಾವು ತಡೆಗಟ್ಟಬಹುದು. ತುಕ್ಕು ರೋಗ ಅಥವಾ ಕೆಂಪು ರೋಗ ಅನ್ನೋದು ಸರ್ವೇ ಸಾಮಾನ್ಯ ಅಂತ ಕಾಣಿಸುತ್ತೆ. ಹಾಗಿದ್ರೆ ಇದರ ಲಕ್ಷಣಗಳನ್ನು ಗುರುತಿಸೋದು ಹೇಗೆ? ಇದಕ್ಕೆ ಪರಿಹಾರ ಇದೆಯಾ? ನಿರ್ವಹಣಾ ಕ್ರಮಗಳು ಯಾವುದು? ನಾ ಇದುವರೆಗೆ ಅಂದರೆ ಶಿಲೀಂಧ್ರದಿಂದ ಬರುವ ರೋಗಗಳನ್ನು ನಿಮಗೆ ಮಾಹಿತಿ ಕೊಟ್ಟೆ. ಇದು ಅಂದರೆ ತುಕ್ಕು ರೋಗ ಏನಿದೆ, ಇದು ಆಲ್ಗಲ್ ಡಿಸೀಸ್. ಇದು ಶಿಲೀಂಧ್ರ ಅಲ್ಲ, ಇದು ಆಲ್ಗಲ್ ಡಿಸೀಸ್ ಅಂತ ನಾವು ಕರಿತೀವಿ. ಅದು ಸೆಫಲೋರಸ್ ವೈರಸೆನ್ಸ್ ಎಂಬ ಪ್ರಭೇದದಿಂದ ಬರುತ್ತದೆ, ಅಂದರೆ ರೋಗಕಾರಕ ಸೂಕ್ಷ್ಮಾಣುಜೀವಿಯಿಂದ ಇದು ಕಂಡುಬರುತ್ತದೆ. ಹಾಗೂ ಈ ರೋಗವು ಕಡಿಮೆ ಅಂತರದಲ್ಲಿ ಅಂದರೆ ಘನಸಂದ್ರ ಪದ್ಧತಿ ಏನು ಅಳವಡಿಸಿಕೊಳ್ತೀವಲ್ವ, ಆ ಸಮಯದಲ್ಲಿ ಜಾಸ್ತಿ ನಾವು ಇದನ್ನು ನೋಡಬಹುದು. ಇದರ ಲಕ್ಷಣಗಳಂತಂದರೆ ಸಣ್ಣ ವೃತ್ತಾಕಾರದ ಹಸಿರು ಬೂದು ಕಲೆಗಳ ಎಲೆಗಳ ಮೇಲೆ ಕಂಡುಬರುತ್ತದೆ. ತೊಟ್ಟುಗಳು ಮತ್ತು ಎಳೆಯ ಕೊಂಬೆಗಳ ಮೇಲೂ ಸಹ ಇದು ಕಾಣಿಸಿಕೊಳ್ಳುತ್ತದೆ. ಈ ಕಲೆಗಳು ಕ್ರಮೇಣವಾಗಿ ಕೆಂಪು ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗಿ ಪರಸ್ಪರ ಕಲೆತು ದೊಡ್ಡದಾದ ಆಕಾರರಹಿತ ಹಾಗೂ ಸ್ವಲ್ಪ ಮಚ್ಚೆಗಳಾಗುತ್ತವೆ. ಇದಕ್ಕೆ ನಾವು ನಿಯಂತ್ರಣ ಮಾಡಬೇಕಾದರೆ ಮ್ಯಾಂಕೋಜಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಮಾಡುವುದು ಸೂಕ್ತ. ಬೇರೆ ಕೆಲವು ಹಣ್ಣಿನ ಗಿಡಗಳಲ್ಲಿ ಕಂಡುಬರುವಂತಹ ಎಲೆ ಚುಕ್ಕಿ ರೋಗ ಇದರಲ್ಲೂ ಕೂಡ ಕಾಣ್ತೇವೆ. ಹಾಗಿದ್ರೆ ಇದರ ಲಕ್ಷಣಗಳನ್ನು ಗುರುತಿಸೋದು ಹೇಗೆ? ಇದಕ್ಕೆ ಕೂಡ ನಿರ್ವಹಣಾ ಕ್ರಮಗಳು ಇವೆಯೇ? ಈ ರೋಗವು ಅಂದರೆ ಬೇರೆ ಬೆಳೆಗಳಲ್ಲಿ ಏನು ಬರುತ್ತದೆ ಅದೇ ತರಹ ನಮ್ಮ ಅಂದರೆ ಗೇರು ಬೆಳೆಯಲು ಸಹ ಕಂಡುಬಂದಿದೆ. ಇದು ವಿವಿಧ ಶಿಲೀಂಧ್ರಗಳಿಂದ ಬರುತ್ತದೆ. ಪೆಸ್ಟಲಾಪ್ಸಿಸ್ ಶಿಲೀಂಧ್ರದಾಗಿರ್ಬೋದು, ಇಲ್ಲಾಂದರೆ ಸರ್ಕೋಸ್ಪೋರಾ ಆಗಿರ್ಬೋದು, ಇಲ್ಲಾಂದರೆ ಬೆಲ್ಟ್ರೇನಿ ಅಂತ ಈಗ ಹೊಸದಾಗಿ ಬೆಲ್ಟ್ರೇನಿ ಅಂತ ಶಿಲೀಂಧ್ರನ ನಾವು ಕಂಡು ಹಿಡಿದಿದ್ದೇವೆ ಈ ಅಂದರೆ ಎಲೆ ಚುಕ್ಕೆ ರೋಗ ಬರೋದರಲ್ಲಿ. ಸೊ ಈ ರೀತಿಯ ವಿವಿಧ ಶಿಲೀಂಧ್ರಗಳು ಇದನ್ನು ರೋಗ ಬರುವುದರಲ್ಲಿ ಹೆಚ್ಚಿನ ರಿಪೋರ್ಟ್ ಆಗಿದೆ. ಸೊ ಈ ರೋಗದ ತೀವ್ರತೆ ಬೆಳೆದ ಗಿಡಗಳಿಗಿಂತ ಎಳೆಯ ಸಸಿಗಳಲ್ಲಿ ಜಾಸ್ತಿ ಕಂಡು ಬರುತ್ತದೆ. ಅಂದರೆ ನರ್ಸರಿಯಲ್ಲಿ ಎಲೆ ಚುಕ್ಕೆ ರೋಗ ಜಾಸ್ತಿ ಇರುತ್ತೆ. ಬಲಿತ ಎಲೆಗಳ ಮೇಲೆ ಚುಕ್ಕೆಗಳು ಕಪ್ಪು ಅಥವಾ ಗಾಢ ಕಪ್ಪು ಬಣ್ಣದಿಂದ ಕೂಡಿರುತ್ತದೆ ಮತ್ತು ಚುಕ್ಕೆಗಳ ಸುತ್ತ ಹಳದಿ ಬಣ್ಣದ ವಲಯವಿರುತ್ತದೆ, ಯೆಲ್ಲೋ ಹ್ಯಾಲೋ ಜೋನ್ ಅಂತ ನಾವು ಕರಿತೀವಿ ಅದನ್ನು. ಸೊ ಕಲೆಗಳು ಎಲೆಗಳ ಕೋನೀಯ ಪ್ರದೇಶವನ್ನು ಸೀಮಿತವಾಗಿರುತ್ತದೆ ಹಾಗೂ ಇದರ ನಿರ್ವಹಣೆ ಹತೋಟಿ ಹೆಂಗೆ ತರಬೋದು ಅಂತಂದರೆ ಇದಕ್ಕೆ ನಾವು ಮ್ಯಾಂಕೋಜಬ್ WP 75% ಏನು ಹೇಳ್ತೀವಿ ಅಂದರೆ ಅದನ್ನು ಸಿಂಪರಣೆ ಮಾಡಿದರೆ 2 ಗ್ರಾಂ ಪ್ರತಿ ಲೀಟ್ರಲ್ಲಿ ಈ ರೋಗವನ್ನು ನಾವು ಹತೋಟಿಗೆ ತರಬೋದು. ಇದಲ್ಲದಾದರೆ 1% ಬೋರ್ಡೋ ಮಿಶ್ರಣ ಏನಿದೆಯಲ್ಲ ಅಂದರೆ ರೆಗ್ಯುಲರ್ ನಾವು 15 ದಿನ ಇಂಟರ್ವಲಲ್ಲಿ ನಾವು ನರ್ಸರಿಯಲ್ಲಿ ಸ್ಪ್ರೇ ಮಾಡೋಕೆ ಹೇಳ್ತೀವಿ, ಸೊ ಅದನ್ನು ನಾವು ಸಿಂಪರಣೆ ಮಾಡಿದರೂ ಸಹ ಅದರಿಂದನೂ ಸಹ ಇದು ಹತೋಟಿಗೆ ಬರುತ್ತದೆ. ಗೇರು ಕೃಷಿಯಲ್ಲಿ ಮಸಿ ರೋಗದ ಲಕ್ಷಣಗಳು ಇದನ್ನು ಯಾವ ರೀತಿಯಲ್ಲಿ ಗುರುತಿಸಬಹುದು? ಇದರ ನಿರ್ವಹಣೆ ಕ್ರಮಗಳು ಹೇಗೆ? ಈ ರೋಗವು ಕ್ಯಾಪ್ನೋಡಿಯಂ ಪ್ರಭೇದದ ಶಿಲೀಂಧ್ರದಿಂದ ಬರುತ್ತದೆ ಹಾಗೂ ಇದರ ಲಕ್ಷಣಗಳು ವಿವಿಧ ರಸ ಹೀರುವ ಕೀಟಗಳಿಂದ ಗಿಡ ಹೇನುಗಳಾಗಿರ್ಬೋದು ಇಲ್ಲ ತಿಗಣೆಗಳಾಗಿರ್ಬೋದು ಹೊರಹಾಕುವ ಸಿಹಿ ಅಂಟಿನ ಮೇಲೆ ಶಿಲೀಂಧ್ರ ವೇಗವಾಗಿ ಬೆಳೆಯುತ್ತದೆ. ಅದು ಅಂದರೆ ನಾವು ಹೂ ಬಿಡಬೇಕಾದ್ರೆ ಹಣ್ಣಾಗಬೇಕಾದ್ರೆ ಆ ಸಮಯದಲ್ಲಿ ಈ ರೋಗವನ್ನು ಜಾಸ್ತಿ ತೀವ್ರತೆಯಲ್ಲಿ ನಾವು ನೋಡಬಹುದು. ಎಲೆಗಳ ಮೇಲೆ ದಪ್ಪ ಕಪ್ಪು ಲೇಪನ ರಸ ಹೀರುವ ಕೀಟಗಳಿಂದ ಹೊರಹಾಕಲ್ಪಟ್ಟ ಸಿಹಿ ಅಂಟು ಬೀಳುವಲ್ಲೆಲ್ಲ ಕೊಂಬೆಗಳು ಮತ್ತು ಹಣ್ಣುಗಳ ಮೇಲೆ ಮಸಿ ರೋಗ ಸಂಭವಿಸಿರುತ್ತದೆ. ಮಸಿ ರೋಗವು ಸಸ್ಯದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಅನ್ನು ತೊಂದರೆಯುಂಟು ಮಾಡುತ್ತದೆ. ಇದರ ಪರಿಣಾಮವಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗೂ ಕಡಿಮೆ ಕಾಯಿ ಕಟ್ಟುವಿಕೆಯನ್ನು ಉಂಟು ಮಾಡುತ್ತದೆ. ಈ ರೋಗದ ನಿರ್ವಹಣೆ ಸಿಹಿ ಅಂಟನ್ನು ಹೊರಹಾಕುವ ಕೀಟಗಳ ನಿಯಂತ್ರಣವನ್ನು ಮಾಡಬೇಕು. ಈ ರೋಗ ಸಂಭವನೀಯತೆಯನ್ನು ತಡೆಯಬಹುದು. ಅದು ಹೇಗೆ ಅಂದರೆ ಮೀನಿನ ಎಳೆರಾಳದ ಸೋಪು ಅಂದರೆ 1 ಲೀಟ್ರ್ ನೀರಿನಲ್ಲಿ 1.5 ಗ್ರಾಂ ಮಿಶ್ರಣ ಮಾಡಬೇಕು ಮತ್ತು ಗಂಜಿಯ ದ್ರಾವಣ 2% ಅಂದರೆ 2 ಗ್ರಾಂ ಪ್ರತಿ ಲೀಟ್ರಲ್ಲಿ ಸಿಂಪಡಿಸುವ ಮೂಲಕ ಈ ರೋಗವನ್ನು ನಾವು ನಿಯಂತ್ರಿಸಬಹುದು. ಇದುವರೆಗೆ ನೀವು ಒಂದಿಷ್ಟು ರೋಗಗಳ ಬಗ್ಗೆ ವಿವರಿಸಿದ್ರೆ ಇದರೊಟ್ಟಿಗೆ ಕಪ್ಪು ಚುಕ್ಕೆ ರೋಗ ಕೂಡ ಒಂದು ಅಡ್ಡ ಪರಿಣಾಮ ಬೀರುವಂತಹ ಒಂದು ರೋಗ. ಹಾಗಿದ್ರೆ ಇದರ ಲಕ್ಷಣಗಳನ್ನು ಗುರುತಿಸೋದು ಹೇಗೆ? ಇದರ ನಿಯಂತ್ರಣ ಕ್ರಮಗಳು ಹೇಗೆ? ಈ ರೋಗವು ಶಿಲೀಂಧ್ರದಿಂದ ಬರುತ್ತದೆ. ಎಲೆಗಳಲ್ಲಿ ಕಪ್ಪು ಬಣ್ಣದಿಂದ ಕಂದು ಬಣ್ಣದ ಶಿಲೀಂಧ್ರ ಗುಂಪುಗಳನ್ನು ಉಂಟು ಮಾಡುತ್ತದೆ ಹಾಗೂ ಸುತ್ತ ಹಳದಿ ಬಣ್ಣದ ವಲಯವಿರುತ್ತದೆ. ತೀವ್ರತೆ ಹೆಚ್ಚಾದಾಗ ಸೋಂಕಿತ ಎಲೆಗಳು ಉದುರುತ್ತವೆ. ಸಾಮಾನ್ಯವಾಗಿ ಎಳೆಯ ಎಲೆಗಳು ಈ ಕಾಯಿಲೆಯಿಂದ ಪ್ರಭಾವಿತವಾಗುವುದಿಲ್ಲ. ಇತರ ಲಕ್ಷಣಗಳೆಂದರೆ ಎಲೆಯ ಹಳದಿ ಬಣ್ಣ, ಎಲೆಯ ಗೇಣುಗಳ ಅಂತರ ಕಡಿಮೆಯಾಗುವಿಕೆ ಮತ್ತು ತೀವ್ರವಾಗಿ ಸೋಂಕಿತ ಗಿಡಗಳು ಕುಬ್ಜವಾಗಿ ಕಡಿಮೆ ಎಲೆಗಳನ್ನು ಹೊಂದಿರುತ್ತದೆ. ಸೊ ಈ ರೋಗದ ನಿರ್ವಹಣೆಗಾಗಿ ಬೋರ್ಡೋ ಮಿಶ್ರಣ 1% ಸಿಂಪಡಿಸುವುದರಿಂದ ರೋಗವನ್ನು ನಾವು ನಿಯಂತ್ರಿಸಬಹುದು. ಗಿಡಗಳನ್ನು ನೆಟ್ಟರೆ ಸಾಲದು, ಅದರಲ್ಲಿ ಒಳ್ಳೆಯ ಇಳುವರಿ ಬೇಕು ಅಂತ ಹೇಳಿದರೆ ಆ ಹಂತ ಹಂತದಲ್ಲಿ ಕಂಡುಬರುವಂತಹ ರೋಗಗಳು ಹಾಗೂ ಅದನ್ನು ಯಾವ ರೀತಿಯಲ್ಲಿ ಗುರುತಿಸಬಹುದು, ಯಾವ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬಹುದು ಅನ್ನೋದು ಕೂಡ ತುಂಬ ಮುಖ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ನಮಗೆ ಇವತ್ತು